ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಮಿತ್ರರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಸಮಗ್ರ ಕೃಷಿ ಪದ್ಧತಿ ಈ ಕುರಿತಾಗಿ ಶ್ರೀ ಸಂಗಪ್ಪ ಸದಾಶಿವಪ್ಪ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ ಸೋಮೇಶ್ ಉಪ್ಪಾರ್. ಕೇಳಿ ಸಮಗ್ರ ಕೃಷಿ ಕುರಿತು ಶ್ರೀ ಸಂಗಪ್ಪ ಸದಾಶಿವಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಒಬ್ಬ ಕೃಷಿ ಋಷಿ ಅಂತಾನು ಅವರನ್ನು ಕರಿಬಹುದು ನಾವು. ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಹ್ಯಾರಡ ಗ್ರಾಮದ ಸಂಗಪ್ಪ ಸದಾಶಿವಪ್ಪ ಇವರು ನಮ್ಮೊಟ್ಟಿಗಿದ್ದಾರೆ. ಸಮಗ್ರ ಕೃಷಿಗೆ ಬಳ್ಳಾರಿ ಜಿಲ್ಲೆಯ ಕೃಷಿ ಇಲಾಖೆಯಿಂದ ಈ ಬಾರಿ ಅವರಿಗೆ ಉತ್ತಮ ಕೃಷಿಕ ಪ್ರಶಸ್ತಿಯು ಸಹಿತ ಲಭಿಸಿದೆ. ಅವರ ಈ ಕೃಷಿಯ ಅನುಭವದ ಮತ್ತು ಅವರ ಜೀವನದ ಪಯಣದ ಅನುಭವವನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಸದಾಶಿವಪ್ಪರೆ. ನಮಸ್ಕಾರ ಸದಾಶಿವಪ್ಪರೆ. ನಿಮ್ಮನ್ನು ನೋಡಿದರೆ ಋಷಿಗಳ ಥರ ಇದ್ರಿ. ಕೃಷಿಗಾಗಿ ಋಷಿಗಳಾದರೂ ಅಥವಾ ಬೇರೆ ಏನಾದರೂ ಆಧ್ಯಾತ್ಮಿಕ ಚಿಂತನೆ ಈ ಥರದ್ದು ಏನಾದರೂ ಇದೆಯೋ ಹೇಗೆ? ಇಲ್ಲ ಸರ್, ಕೃಷಿಗಾಗಿನ ಋಷಿ ಅದನ್ನೇ ಸರ್. ಒಂದಾನೊಂದು ಕಾಲದಾಗ ಸರ್ ನಾನು ಸರ್ಕಾರಿ ಗೊಬ್ಬರ ಅದನ್ನ ಮಾಡ್ಕೊಂತ ಬರ್ತಿತ್ತು ಸರ್. ಅದರಾಗ ನೊಂದು ಸಾಲ ವಗೈರುಗಳು ಮಾಡ್ಕೊಂಡು ದೊಡ್ಡ ದೊಡ್ಡ ಯಂತ್ರಗಳದ್ದ ನಾನು ದೊಡ್ಡ ಟ್ಯಾಕ್ಟರ್ ಇದ್ದ ಬೇಸಾಯ ಮಾಡ್ತಿದ್ದೆ ಮೊದಲು. ಮೊದಲು ಸರ್ ಒಂದಿಷ್ಟು ನಿಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ಪರಿಚಯ ಮಾಡಿಕೊಡಿ ನಮ್ಗೆ, ನಿಮ್ಮ ತಂದೆಯವರ ಬಗ್ಗೆ. ನಮ್ಮ ತಂದೆಯವರು ಕೃಷಿಕರಲ್ಲ ಸರ್. ಅಲ್ಲ ಅಲ್ಲ ಸರ್, ಅವರು ವ್ಯಾಪಾರಸ್ಥರು. ವ್ಯಾಪಾರಸ್ಥರು ಅಂದ್ರೆ ಏನು, ಅಂಗಡಿ ಇಟ್ಟಿದ್ರ ಅಥವಾ ಬೇರೆ ಅಂಗಡಿನ ಸರ್? ಇವು ಹತ್ತಿ ಧಾನ್ಯಗಳು ವ್ಯಾಪಾರ ಮಾಡ್ತಿದ್ರು ಸರ್. ಅವರು ನಾ ಚಿಕ್ಕವನಿದ್ದಾಗ ಅವರು ತೀರ್ಕೊಂಡ್ರು ಸರ್. ಆಮೇಲೆ ನಮ್ಮಲ್ಲಿ ದನಗಳಂತೂ ಯಾವತ್ತಿದ್ದು ಸರ್, ಹಸುಗಳು ನಮ್ಮ ಮನೆಯಲ್ಲಿ. ಆಮೇಲೆ ನಾನು 16ನೇ ವಯಸ್ಸಕ್ಕೆ ನಾನು ಸ್ಕೂಲ್ ಬಿಟ್ಟು ಸರ್, ನಾನು SLC ಓದಿನಿ ಸರ್. ಬಿಟ್ಟು ಸರ್ ನಮ್ಮ ದನಗಳದ್ವು, ಒಂದ್ 4-6 ವರ್ಷ ದನಗಳು ಕಾಯ್ದು ಸರ್. ಕಾಯ್ದು ನಮ್ದೇ ಭೂಮಿ ಇತ್ತಲ್ಲ, ನಾನು ಯಾಕೆ ಬೇಸಾಯ ಮಾಡಬಾರ್ದಂದು ನಾನು ರಾಸಾಯನಿಕ ಬೇಸಾಯ ಚಾಲೂ ಮಾಡಿ ಸರ್. ಮಾಡಿ ಸರ್, ಅದರಿಂದ ನನಗೆ ತೃಪ್ತಿ ಹೊಂದಿಲ್ಲ. ಸಾಲನೂ ಮಾಡಿ ಸರ್, ಕೆಲವರು ಸಾಲ ಮಾಡಿ ಒಂದ್ 3 ಎಕರೆ ಭೂಮಿನೂ ಮಾರಿ ಸರ್. ಸಾಲ ತಂದೆಯವರು ವ್ಯಾಪಾರ ಮಾಡ್ತಾ ಇದ್ರು. ಹ್ಞೂ ಸರ್. ಯಾಕೆ ನೀವು ವ್ಯಾಪಾರದಲ್ಲಿ ಮುಂದುವರಿಲಿಲ್ಲ ಸರ್? ನನಗೆ ಅದು ಏನನ್ನ ವ್ಯಾಪಾರ ಅಂದ್ರೆ ಹಾಕದಿಲ್ಲ ಸರ್. ಅಂದ್ರೆ ಅರ್ಥ ಕುತ್ಕೋಬೇಕು, ಒಬ್ಬನ ಯಾವನ್ ಮಾಡ್ಬೇಕು ಅದನ್ನ. ಹಣ ಬರ್ತದಲ್ಲ ಹೆಚ್ಚಾಗಿ? ಏ ಹಣದ್ದಲ್ಲ ಸರ್, ನಾನು ಫ್ರೀಡಮ್ ಆಗಿ ಇರ್ಬೇಕು, ದನ ಕಾದನ್ ಸರ್ ನಾನು, ಪ್ರಕೃತಿಯಾಗಿ ಅಡ್ಡಾಡಿದ ನಾನು. ಹಂಗಾಗಿ ನನಗೆ ಅದ್ರ ಬಗ್ಗೆ ಒಲವು ಇದ್ದಲ್ಲ ಸರ್. ಆಮೇಲೆ ನಮ್ಮ ಮನೆಗೂ ನಮ್ಮ ಅವರೆಲ್ಲ ಆತ ಬಂದು ನಿನಗೆ ಯಾವ್ದು ಬೇಕು ಅದನ್ನ ಮಾಡಲಿ ನಿಶ್ಚಯ ಅಂತಂದು ಹೇಳಿದ್ರು ಸರ್. ಹಂಗಾಗಿ ನಾನು ಅಂತ ಬೇಸಾಯ ಮಾಡಿ ಚಾಲು ಮಾಡಿ ಸರ್. ಇದು ಬೇಸಾಯ ಸರಿ ಹೋಗಲ್ಲ ಅಂದು ಹೊಸ ಟ್ಯಾಕ್ಟ್ರಿಗಳು ಬಂದು ಸರ್. ನಿಮ್ ತಂದೆಯವರಿಗೆ ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ ಸರ್. ಹೆಣ್ಮಕ್ಳು ಇಲ್ಲ? ಇಬ್ಬಳಾರು ಹೆಣ್ಮಕ್ಳು ಇದ್ರು ಸರ್. ಅವ್ರ ಗಂಡನ ಮನೆಗೆ ಅವ್ರು ಹೋದ್ರೆ ನಾನು ಒಬ್ಬನು ಸರ್ ಇದ್ದ. ಅವನ್ನೆಲ್ಲ ಲಗ್ನ ಮಾಡಿಕೊಟ್ಟು ಸರ್ ನಾನು. ಆಮೇಲೆ ಬೇಸಾಯ ಚಾಲು ಮಾಡಿ ಸರ್. SLC ಮುಗಿದ್ಮೇಲೆ ಕೃಷಿಯನ್ನು ಆರಂಭಿಸಿದ್ರಿ? ಹ್ಞೂ ಸರ್, ಮೊದಲು ದನಗಳು ಕಾಯಿ ಸರ್. ನಾನು ಚಿಕ್ಕ ವಯಸ್ಸು ನಿಮ್ಗೆ ಆಗ ಎಸ್ ಎಲ್ ಸಿ 16 ವರ್ಷ ಸರ್, ನಾನೊಂದು 4-22 ವರ್ಷದವರೆಗೆ ದನಗಳು ಕಾಯಿ ಸರ್. ಅಂದ್ರೆ ನೀವು ಕೃಷಿ ಅನುಭವ ಇತ್ತ ನಿಮ್ಗೆ ಆಗ ಎಸ್ ಎಲ್ ಸಿ? ಇಲ್ಲ ಸರ್, ನನಗೆ ಉತ್ತೋದಾಗ್ಲಿ ಬಿತ್ತೋದಾಗ್ಲಿ ರಂಟೆ ಹೊಡಿ ಇಲ್ಲ ಸರ್, ಭೂ ಹೊಲಗಳಿಗೆ ಹುಕ್ಕಿದ್ ಸರ್. ಅಷ್ಟೇ, ಅವಾಗ ಆಳ್ನಿದ್ದ ಮಾಡ್ಸರ್ ಸರ್, ನಮ್ಮ ಅಪ್ಪರ ಬೇಸಾಯನ ಹುಕ್ಕಿದ್ ಸರ್. ನಾನು ದನಗಳು ಅಂದ್ರೆ ಬಹಳ ಪ್ರೀತಿ ಸರ್. ಅವಾಗ ದನಗಳು ಕಾಯಿ ಸರ್, ನಮ್ಮ ಅಪ್ಪ ತಿರ್ಕೆಯಿಂದ ಭೂಮಿ ಎತ್ತಲ್ಲಿ ಆಗಲ್ಲ ಅಂದು ಯಂತ್ರಗಳಿದ್ದಾನು ಚಾಲು ಮಾಡಿ ಸರ್. ಏನೇನು ಯಂತ್ರ ತಂದ್ರೆ? ಟ್ರ್ಯಾಕ್ಟರ್ ಸರ್, ಕೂರ್ಗೆ ಇವು ಕಲ್ಟಿವೇಟ್ರು, ಕೂರ್ಗಿದ್ದಲು ಸರ್, ಅವಾಗ ಕಲ್ಟಿವೇಟ್ರು, ಕುಂಟಿಗಳು, ರ್ಯಾಂಟ್ಗಳು ಇದರಿಂದ ಕೆಲಸ ಮಾಡಿ ಸರ್. ಮಾಡಿದೆ ಒಂದು 10 ವರ್ಷ ನಡೀತ ಸರ್. ಅದು ನಡೆಸೋದ್ಗೇನ ನಮ್ದು ಬೆಳೆನೂ ಚಲೋ ಬಂದು ಸರ್ ಸ್ಟಾರ್ಟಿಂಗ್, ಆಮೇಲೆ ಕುಂಟಿತ ಹೋಗ್ಬಿಟ್ಟು ಸರ್. ಕಡಿಮೆ ಆಗ್ತಾ ಬಂದು ಕಮ್ಮಿ ಹಾಕ್ಯಂತ ಹಾಕ್ಯಂತ ತೀರಾ ಬಡ್ಡಿ ಕೂಡ ಆಗ್ದಂಗ ಆಯ್ತು ಸರ್. ಓಹೋ, ಕಾರಣ ಭೂಮಿ ಫಲವತ್ತತೆ ನಾಶವಾಯ್ತು. ನಾಶ ಆಯ್ತು ಸರ್. ಅಲ್ಲಿಗೆ ನಾನು ದನಗಳು ಬಿಟ್ಟು ಸರ್, ದನಗಳು ಕಮ್ಮಿ ಮಾಡ್ಕೊಂಡೆ. ಯಂತ್ರೋಪಕರಣದ ಮ್ಯಾಗ ಎಲ್ಲ ಹಗರೊಂದು ಹುಡುಕ್ಯಾಂಬಿಟ್ಟು ಸರ್. ಅದರಿಂದ ನನಗೆ ಕುಂಠಿತ ಆಯ್ತು ಸರ್, ನನಗೆ ಸಾಲನೂ ಜಾಸ್ತಿ ಆಯ್ತು. ಆಮೇಲೆ ಒಂದು 3 ಎಕರೆ ಹೊಲನು ಮಾರಿ ಸರ್. ಹೊಲ ಮಾರಿ ಸಾಲ ಹರ್ಕೊಂಡು ಒಂದ್ ಸ್ವಲ್ಪ ಯೋಚನೆ ಮಾಡಿದೆ, ಹಿಂದೆ ಯಾಕೆ ಯಜಮಾನ್ರಿ ಎಲ್ಲ ಮಾಡ್ತಿದ್ರಲ್ಲ, ಏನು ಇರ್ಲಿಲ್ಲ, ಏನು ಇರ್ಲಿಲ್ಲ, ಯಾಕೆ ಅದನ್ನ ಮುಂದುವರ್ಸ್ಬಾರ್ದು ಅಂದ್ ಒಂದ್ 4 ಜನ ಇದ್ದು ಸರ್. ಅವಾಗ ಏ ಅವನ್ನ ಇದನ್ನೆಲ್ಲ ಮಾಡ್ಕೊಂಡು ಇನ್ನು ಮಾಡಿಬಿಡೋದ ಅಂದ್ ಸರ್. ನಾನು 90 ಇಸ್ವಿಯಾಗ ಸರ್ ಒಂದ್ 85 ಬೋರ್ ಹಾಕ್ಸಿದ್ ಸರ್. ಅಂತ ಇದ್ರಾಗ ಸ್ವಲ್ಪ ಹಣ ಉಳಿದ್ ಸರ್, ಅದನ್ನ ಹೊಲ ಮಾಡಿ ಅದ್ರಾಗ ಒಂದ್ ಬೋರ್ ಹಾಕಿಸ್ಕೊಂಡು ಮಾಡಿಬಿಡೋದು ನೀರಾವರಿ. ಹಳೆ ಪದ್ಧತಿ, ಸ್ವಾವಲಂಬಿ ಬದುಕು ರೈತ ಯಾಕೆ ಆಗ್ಬಾರ್ದು. ಹೊಂದಾಣಿಕೆ ಆಯ್ತಾ ನೀವೆಲ್ಲ ಮಿಷಿನ್ಗಳೇ? ಇಲ್ಲ ಸರ್, ಹಾಕದ್ದು ಇತ್ಲಾಗ ಅತ್ಲಾಗ ಹೋಗಂಗಿಲ್ಲ, ಇದನ್ನು ಬಿಡಂಗಿಲ್ಲ ಅನ್ನಂಗ ಆಗಿತ್ತು ಸರ್. ಅದು ಆದ್ರೂ ಕೂಡ ಬಿಡ್ಲಿಲ್ಲ ಸರ್, ಒಂದು 4-5 ವರ್ಷ ಬಹಳ ಕಷ್ಟ ಸರ್. ಆಮೇಲೆ ನಾ ಸಾವಯವ ಮಾಡಿದ್ರು ಕೂಡ ಭೂಮಿಗಳು ಬೆಳೆಯಲಿಲ್ಲ ಸರ್. 4-5 ವರ್ಷ ಹಿಂದೆ ಹಂಗ ಕ್ರಮೇಣ ಜಾಸ್ತಿ ಆಯ್ಕಂತ ಹೋದ ಸರ್. ಏನ್ ಮಾಡಿದ್ರಿ ಎಲ್ಲ ಸುಧಾರಣೆ ಮಾಡೋದಕ್ಕೆ ಆರಂಭದಲ್ಲಿ? ನೀವು ಸುಧಾರಣೆ ಮಾಡಕ್ ಸರ್ ಏನಿಲ್ಲ, ನಾನು ಒಂದೇದು ಮುಖ್ಯವಾಗಿ ರೈತರು ಏನ್ ಮಾಡ್ಬೇಕಂದ್ರೆ ಸರ್, ಬೆಂಕಿಪಟ್ಟಣದ ದೂರ ಇರ್ಬೇಕು ಸರ್. ನಾವು ರೈತರು, ರೈತರು ಸರ್, ಬೆಂಕಿಪಟ್ಟಣ ಹತ್ರ ಇಟ್ಕೊಳ್ಳಬಾರ್ದು ಹೊಲದಲ್ಲಿ. ಹೊಲದಲ್ಲಿ ಕಸ ಇದೆ ಅಂದ್ಕೊಳ್ಳೆ ಬೆಂಕಿ ಮಾಡಬಾರ್ದು ಸರ್, ಅದನ್ನ ಒಂದೇ. ಆಮೇಲೆ ಹಳ್ಳಿಯದ್ದು ಈ ಸಗಣಿ ಗದ್ದಲ ಅವು ಇವು ಏನೇನೋ ಸ್ವಲ್ಪ ದನಗಳು, ಆಮೇಲೆ ಕುರಿಗಳು ಹೊಡ್ಸೋ ಸರ್, ಮಂಜುಗಳು ಇಂಥವೆಲ್ಲ ಮಾಡ್ಕೊಂತ ಒಂದು 4 ವರ್ಷಕ್ಕೆ ಸುಧಾರಣೆ ಆಯ್ತು. ಅಲ್ಲಿದ್ದ ನಾನು ಏನು ಹಾಕಿಲ್ಲ ಸರ್, ಸರ್ಕಾರಿ ಗೊಬ್ಬರ ಆಯ್ತು, ಕ್ರಿಮಿನಾಶಕ ಆಯ್ತು, ಯಾವನು ಹೊಡೆಯಲ್ಲ ಸರ್. ಆಮೇಲೆ ಕಳೆ ನಾಶಕನೂ ಉಪಯೋಗ ಮಾಡಲ್ಲ ಸರ್. ಯಾವ ಔಷಧಿಯು ನಿಮ್ಮ ಹೊಲದಲ್ಲಿ ಈಗ ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ಈ ತರದ ಕೃಷಿ ಮಾಡಿ ಶುರು ಮಾಡಿ? 20 ವರ್ಷದಿಂದ ನೀವು ಸಾವಯವ ಕೃಷಿ ಮಾಡ್ತಾ ಬರ್ತಾ ಇದ್ರಿ. ಈಗ 20 ವರ್ಷದಿಂದ ನೀವು ಸಾವಯವ ಕೃಷಿ ಮಾಡ್ತಾ ಬರ್ತಾ ಇದ್ರಿ, ಏನೇನ್ ಬೆಳೀತಾ ಇದ್ರಿ ನೀವೆಲ್ಲ? ಮೊದಲು ಮೆಕ್ಕೆಜೋಳ ಬೆಳಿ ಸರ್. ಅದು ಆಗಿಂದು ಸಾವಯವ ಕೃಷಿ ಶುರು ಮಾಡಿದ ಕೂಡ ಹಂಗ ಸುಮಾರಾಗಿ ಸ್ಟಾರ್ಟಿಂಗ್ ಮಾಡಿ ಸರ್, ಅಂತ ಇಳುವರಿ ಬರ್ಲಿಲ್ಲ. ಅದಕ್ಕೆ ಫರ್ಟಿಲೈಸರ್ಸ್ ಬೇಕು ಅಂತಂದೇಳಿ ಅದನ್ನ ಕೈ ಬಿಟ್ಟು ಮೆಕ್ಕೆಜೋಳಕ್ಕೆ ಫರ್ಟಿಲೈಸರ್ಸ್ ಬೇಕೇ ಬೇಕು ಸರ್. ಅದು ಸಾವಯವದಲ್ಲಿ ಬೆಳೆಯಲ್ಲ? ಬೆಳೆಯೋದಲ್ಲ ಸರ್, ಇಳುವರಿ ಬರಲ್ಲ ಸರ್. ನಿಮ್ಮ ಅನುಭವ ಇದೆ ಸತ್ಯ? ಹೌದು, ಬೆಳಿತೈತೆ ಸರ್, ಇಳುವರಿ ಬರೋದಲ್ಲ. ಈ ಹಡಗಲಿ ಭಾಗದಲ್ಲಿ ನಾನ್ ಗಮನಿಸಿದಾಗ ಹೆಚ್ಚು ಮೆಕ್ಕೆಜೋಳ ಬೆಳೀತಾರೆ. ಒಂದ್ ಕಡೆಗೆ ಸರ್ಕಾರ ಹೇಳ್ತಾ ಇದೆ ಮೆಕ್ಕೆಜೋಳ ಬೆಳೆಯೋದನ್ನ ಕಡಿಮೆ ಮಾಡ್ರಿ, ಭೂಮಿ ಅದರ ಸಾರ ಹೋಗ್ತಾ ಇದೆ ಅಂತ. ನಿಜನಾ ಇದು? ಹೌದು ಸರ್. ಯಾಕೆ ಮತ್ತೆ ರೈತರು ಅದನ್ನ ಕೈ ಬಿಡ್ತಾ ಇಲ್ಲ ಹೆಚ್ಚಾಗಿ? ಅದು ಹಗುರ ಐತೆ ಸರ್, ಬೆಳಿ ಸುಲಭ ಆಗ್ಬಿಡತ್ತೆ. ಸುಲಭ ಸರ್. ಭೂಮಿಯ ಭವಿಷ್ಯ? ಭವಿಷ್ಯ ಸರ್ ಬಹಳ ಅಧೋಗತಿಗೆ ಹೊಕ್ಕೈತೆ ಸರ್. ಅದು ನೀವು ಈ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಮತ್ತೆ? ನೀವು ಹಿಂಗ ಹೋದ್ರೆ ಆಗಲ್ಲ, ನನ್ನ ಭೂಮಿನ ನಾನು ಉಳಿಸ್ಕೊಳ್ಳೋನು, ಮೊದಲು ನನ್ನ ಆಹಾರ ನಾನು ಪರಿಶುದ್ಧವಾದ ಆಹಾರ ಊಟ ಮಾಡೋನು ಅಂತ ಹೋದ ಸರ್. ನಾನು ಸಿರಿಧಾನ್ಯಗಳು ಬೆಳಿತೇನೆ ಸರ್, ರಾಗಿ, ಜೋಳ, ಆಮೇಲೆ ತೊಗರಿ ಸರ್, ಎಲ್ಲ ಬೆಳೆದು ನಾನೇ ಯಾಕ ಎಣ್ಣೆ ತಯಾರು ಮಾಡ್ಕೊಂಡು ಉಂಡು ಮಾಡುದು ಅಂದ್ರೆ ಸರ್, ಒಂದು ಮಿಷನ್ ತಗೊಂಬಂದೇನೆ ಸರ್, ಕಡಲೆ ಎಣ್ಣೆ ಸರ್. ಕಡಲೆ ಎಣ್ಣೆನ ಬೀಜ ಸುಲ್ಕೊಂಡು ಸರ್ ನಾವೇ ಎಣ್ಣೆ ತಯಾರು ಮಾಡ್ರಿ ಸರ್. ಹೌದು, ನಮ್ಮ ಮನೆ ಪೂರ್ತಿಯಾಗಿ ನಾವು ಊಟ ಮಾಡ್ತೀವಿ. ನೀವೇ ಬೆಳೆದಿದ್ದು ಶೇಂಗಾ? ಹೌದು ಸರ್. ಶೇಂಗಕ್ಕೂ ಸಹಿತ ಸಾವಯವ? ಸಾವಯವ ಸರ್. ಯಾವ್ದೇ ಔಷಧಿ ಹೊಡಿ? ಯಾವ ಔಷಧಿ ಇಲ್ಲ ಸರ್. ಇಳುವರಿ ಚೆನ್ನಾಗಿ ಬರ್ತದೆ? ಇಳುವರಿ ಸರ್ ಸರ್ಕಾರಿ ಗೊಬ್ಬರದಲ್ಲಿ 10 ಕ್ವಿಂಟಲ್ವರೆಗೆ ಬೆಳೆದಾರ ಸರ್. ಬೆಳೆದ್ರು ಕೂಡ ನಂದು 15 ಕ್ವಿಂಟಲ್ ಹಿಂದಿನ ವರ್ಷ ಬೆಳೆದಿನಿ ಸರ್. ನಾವು ಹೆಚ್ಚು ಬಂದಿದೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಹೆಚ್ಚು ಇಳುವರಿ ಬಂದಿದೆ? ಇಳುವರಿನೂ ಬಂದಿದೆ ಸರ್. ರೇಟಿನಲ್ಲಿ ಆ ಮಾರ್ಕೆಟ್ನಾಗ ನಮ್ದು ಹೈಯೆಸ್ಟ್ ರೇಟ್ ಸರ್. ನಿಮ್ಗೆ ಹೆಚ್ಚು ಬೆಲೆ ಸಿಕ್ಕಿದೆ ಸರ್? 6,700 ರೂಪಾಯಿ ರೇಟಿ ಮಾರಿ ಸರ್. ಅವತ್ತು 5,800 ಆಗಿದ್ದು ಸರ್. 6,700 ರೂಪಾಯಿ ಸರ್ ನಮ್ದು ರೇಟ್. ಸೊ ಹಾಗಾಗಿ ನಿಮ್ಮ ಬೆಳೆಗಳಿಗೂ ಬೇಡಿಕೆ ಇದೆ. ಬೇಡಿಕೆ ಐತೆ ಸರ್. ಈಗ ನಿಮಗೆ ಸಮಗ್ರ ಕೃಷಿಕ ಅನ್ನುವಂತ ಪ್ರಶಸ್ತಿ ಬಂದಿದೆ. ಸಮಗ್ರ ಕೃಷಿ ಅಂದ್ರೆ ಏನು, ಹೇಗೆ ನೀವು ಮಾಡ್ತಾ ಇದೀರಿ ಅಂತ? ಸಮಗ್ರ ಕೃಷಿ ಅಂದ್ರೆ ಸರ್, ಮನೆಗೆ ಏನ್ ಬೇಕು ಆಹಾರ ಧಾನ್ಯಗಳನ್ನೆಲ್ಲವನ್ನು ಬೆಳ್ಕೋಬೇಕು ಸರ್ ನಾವು ರೈತರಾಗಿ. ಇನ್ನೊಂದ್ರ ಶಾಪ್ನಾಗ ಹೋಗಿ ತಂದು ಏನು ತಿನ್ಬಾರ್ದು ಸರ್, ಉಪ್ಪುಟ್ಟು ಏನು ತರಬಾರ್ದು ಸರ್, ಅದನ್ನ ನಾವು ಬೆಳೆಯಕಾಗಲ್ಲ. ಹಿಂದೆ ಎಲ್ಲ ಬೆಳೀತಾ ಇದ್ರು ಮೊದಲು. ಹ್ಞೂ ಸರ್, ಮಣ್ಣಲ್ಲಿ ಉಪ್ಪು ತೆಗಿತಾ ಇದ್ರು. ಆಮೇಲೆ ಮರ ಮಟ್ಟಗಳು ಇರ್ಬೇಕು ಸರ್, ಹಿಂದೆ ಮ್ಯಾರಿಗಳಾಗೆಲ್ಲ ಸುತ್ತ ಬೇವಿನ ಗಿಡ ಇರೋ ಸರ್, ಇವತ್ತಿಲ್ಲ ಸರ್, ಅವನ್ನೆಲ್ಲವನು ನಾನು ಈಗ ಪಾಲಿಸ್ಕೊಂಡು ಹೊಂಟೇನೆ ಸರ್. ಹಾಕ್ಯಂದು 4 ಎಕರೆ ಕಾಡ ಐತೆ ಸರ್, ಕಾಡು ಕೃಷಿನ ಮಾಡೀನಿ ಸರ್. ಉಳಿದದ್ದು ಟೆಂಗ್ ಸರ್ 1-7 ಎಕರೆ. ಆಮೇಲೆ ದನಗಳು ಅದಾವ ಸರ್, ಜವಾರಿ ನಾಟಿದ ಹೆಸರುಗಳು. 9 ದನ ಅದಾವ ಸರ್, 2 ಎತ್ತುಗಳು 1-7 ಆಕಳುಗಳು ಅದಾವ ಸರ್. ನಾನು ಹೈನುಗಾರಿಕೆ ಅಂತ ಮಾಡಿಲ್ಲ ಸರ್, ನನಗೆ ಗಂಧಳ ಮತ್ತು ಸಗಣಿ ಮತ್ತು ಒಂದ್ ಸ್ವಲ್ಪ ಏನ ಮನೆಗೆ ಪೂರ್ತಿಯಾಗಿ ಹಾಲು ಸರ್. ಹಾಲು ಮಾರಾಟ ಮಾಡಲ್ಲ? ಮಾರಾದಲ್ಲ ಸರ್. ದನಕರುಗಳಿಗೆ ಕೊಡಿಸ್ತೀರಿ ಹೆಚ್ಚಾಗಿ? ದನಕರುಗಳು ಸರ್, ನಮಗೆ ಹಾಲು ಮೊಸರು ಊಟಕ್ಕೆ ಸರ್. ಆಮೇಲೆ ನನಗೆ ಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಒಂದು ಔಷಧ ತಯಾರು ಮಾಡ್ಕೊಂತಾನೆ ಸರ್. ಮಜ್ಜಿಗಿನ ತಾಮ್ರ ಕೊಡ್ಬಂದಾಗ ಹಾಕಿ 2 ತಿಂಗಳು ಬಿಟ್ಟು ಅದು ಒಂದು ಔಷಧ ಹಾಕಿ ಸರ್. ಈಗ ವೈರಸ್ಗಳು ಬರ್ತಿರ್ತಾವಲ್ಲ ಸರ್, ಬೂದಿ ರೋಗ ಇಂಥವ್ ಗಾಳಿಯಿಂದ ಬರ್ತಕ್ಕಂತ ರೋಗಗಳಿಗೆ ಸರ್ ತಾಮ್ರ ಕೊಡಪ ಮಜ್ಜಿಗೆ ಇಡಬೇಕು, ಸ್ಟಾಕ್ ಇಡಬೇಕು. ಹೌದು ಸರ್. ಎಷ್ಟು ದಿನ ಇಡ್ಬೇಕಂದ್ರೆ ಅದು ಸರ್? 2 ಲೀಟರ್ ಹಾಲು ಸರ್, ಅದನ್ನ ಹೆಪ್ಪ ಹಾಕಿ ಸರ್, ಮ್ಯಾಗಳದ ಕೆನಿ ತೆಗೆದು ಅದನ್ನ ಮಜ್ಜಿಗೆ ಕಟ್ಟದು 5 ಲೀಟರ್ ಅದಕ್ಕೆ ಬೆರೆಸಿ ಅದನ್ನ ಒಂದ್ ತಾಮ್ರ ಕೊಟ್ಟು ಬಂದಾಗ ಮುಚ್ಚಿಕ್ ಬಿಡ ಸರ್. ಎಷ್ಟು ದಿನ ಇಡಬೇಕು? ಒಂದ್ 2 ತಿಂಗಳು. 2 ತಿಂಗಳು ಇಡಬೇಕು? ಹೌದು ಸರ್. 2 ತಿಂಗಳು ಉಳಿಚಾಗ್ತದೆ. ಪವರ್ಫುಲ್ ಆಗ ಸರ್, ಒಳ್ಳೆ ಔಷಧ ಸರ್. ಯಾವ್ದಕ್ಕೆ ಇದು ಉಪಯೋಗ ಆಗ್ತದೆ ಈ ಔಷಧಿ? ಇದು ವೈರಸ್ಗಳಿಗೆ ಸರ್. ಯಾವ್ದೇ? ಹೌದೌದು ಸರ್. ಈಗಲೂ ಇದನ್ನ ನೀವು ಅನುಸರಿಸ್ತೇವೆ? ಹೌದು ಸರ್. ಈ ಬಗ್ಗೆ ತಿಳುವಳಿಕೆ ಈಗ ಮಾಡ್ಬೇಕು ಅನ್ನೋದೇನ್ ಸರ್? ಹಿಂದೆ ಯಜಮಾನ್ರು ಕೂಡ ಏನರ ಒಂದ್ ಬಳ್ಳಿಗಳಿಗೆ ಏನರ ಬಂದ್ರ ಒಂದಿಟ್ಟು ಸುಣ್ಣದ ನೀರು ಹೊಡೆಯೋದು, ಮಜ್ಜಿಗೆ ಹಾಕೋದು ಸರ್, ಇಂಥವೆಲ್ಲ ಮಾಡ್ತಿದ್ರು ಸರ್. ಅದಕ್ಕೆ ಒಂದ್ ಸ್ವಲ್ಪ ನಮ್ಮ ಅಜ್ಜಾರ್ ಸರ್, ಅವ್ರು ಒಂದ್ ಸ್ವಲ್ಪ ಆಯುರ್ವೇದಕ್ ಇತ್ತು ಸರ್ ಅವ್ರಿಗೆ, ಅವ್ರಿಗೆ ಅದೇ ವಯಸ್ಸಿನಾಗ ಅದೇ ಇದು ಆಗಿಬಿಟ್ಟಿದ್ರು ಸರ್. ಅವ್ರ ಒಂದು ಅನುಭವಗಳು ಸರ್ ಹೇಳ್ತಾ ಇದ್ರಲ್ಲ, ಅದನ್ನೆಲ್ಲ ಮಾಡಿ ಯಾಕೆ ಮಾಡಬಾರ್ದು ಅಂತ ಮಾಡಿದ್ ಸರ್. ಅದು ಒಳ್ಳೆ ಫಲ ಕೊಡ್ತಾ ಇದೆ. ವೈರಸ್ಗಳು ನಿಯಂತ್ರಣ, ವೈರಸ್ಗಳು ಹುಳುಗಳು ಕೂಡ ಸಾಯ್ತವೆ ಸರ್. ಹೇಗೆ ಒಂದು ಅದು ತಯಾರಾಗಿರ್ತಕ್ಕಂತ ದ್ರಾವಣ ಸರ್, 2 ತಿಂಗಳು 2 ತಿಂಗಳು ಆಗಿಂದಾಗ 6 ತಿಂಗಳವರೆಗೆ ಉಪಯೋಗ ಮಾಡ್ಬೋದು. ಎಷ್ಟು ಪ್ರಮಾಣದಲ್ಲಿ ಅದನ್ನ ಬಳಕೆ ಮಾಡ್ಕೋಬೇಕು? 100 ಲೀಟರ್ ಆದ ನೀರಿಗೆ ಸರ್, 1 ಲೀಟರ್ ಆ ದ್ರಾವಣ ಅಷ್ಟೇ ಸರ್. ಅಷ್ಟೇ ಸರ್. ಸ್ಪ್ರೇ ಮಾಡ್ಬೇಕಾ ಅಥವಾ ಹೇಗೆ? ಸ್ಪ್ರೇ ಸರ್, ಟ್ಯಾಂಕಿಗೆ ಹಾಕಿ ಬಿಡ್ತೀವಿ. ಟ್ಯಾಂಕಿಗೆ ಹಾಕಿ. ಯಾವ್ಯಾವ ಬೆಳೆಗೆ ಕೊಡೋದು ಸೂಕ್ತ? ಎಲ್ಲಾ ಬೆಳೆಗೆ ಮೆಣಸಿನ ಗಿಡ ಸರ್, ಈ ಸೋಯಾಬಿನ್ ಆದ ಸರ್, ತೊಗರಿಗೆ ಕೊಡ್ತಾರೆ ಸರ್, ಎಲ್ಲಾ ದ್ವಿದಳ ಧಾನ್ಯಗಳಿಗೂ ಮತ್ತೆ ಏಕ ಬೆಳೆಗಳಿಗೆ ಕೊಡ್ಬೋದು ಸರ್. ನೀವು ಇವತ್ತು ಯಾವುದೇ ಬೆಳೆಯಲ್ಲೂ ಫೇಲ್ಯೂರ್ ಕಂಡಿಲ್ಲ? ಈಗ ಸದ್ಯ ಇಲ್ಲ ಸರ್. ಎಷ್ಟು ವರ್ಷಗಳಿಂದ? ಈಗ 10 ವರ್ಷದಿಂದ ಯಾವ ಬೆಳೆಗೂ ನಾನು ಫೇಲ್ ಅಲ್ಲ ಸರ್. ಫೇಲ್ ಆಗಿಲ್ಲ. ಬೆಳೆ ಹಾಗಾಗಿ ಹಾಳಾಯ್ತು, ಇದು ಬಂದ ಹಾಳಾಯ್ತು? ಇಲ್ಲ ಸರ್, ಇಲ್ಲ. ಮಗಲ್ದ ರಾಸಾಯನಿಕಕ್ಕಿಂತ ಹೆಚ್ಚಿನ ಇಳುವರಿ ನಾನು ಕಾಣ್ಕೊಂತ ಹೋಗ್ಯಾನ ಸರ್. ಸರ್ಕಾರದ ಸೌಲಭ್ಯಗಳಾಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು ಬಳಸ್ಕೊಂಡಿದ್ದೀರಾ? ಕೆಲವಾರು ತೊಗರಿದು ಅದನ್ನೆಲ್ಲ ಬೆಳೆಸ್ಕೊಂಡ್ರು ಸರ್. ಏನೇನು ತಗೊಂಡಿದ್ರಿ? ಯಾವ ಎಕರೆಕ್ ಒಂದು 10,000 ಏನ ಒಂದ್ ಹೆಕ್ಟೇರಿಗೆ ಕೊಟ್ಟರು ಸರ್, ಅದನ್ನ ಕೊಟ್ಟದ್ರು ಸರ್. ನೀರು ಬಹಳ ಮುಖ್ಯ ಕೃಷಿ. ಹೌದು. ನಿಮ್ಗೆ ನೀರಿನ ಮೂಲ ಹೇಗಿದೆ ಮತ್ತೆ ಯಾವ ರೀತಿ ನೀರಿನ ಬಳಕೆ ಮಾಡ್ಕೊಳ್ತಾ ಇದ್ರಿ? ಇರಿಗೇಷನ್ ಅಂದ್ರೆ ಈಗ ಹನಿ ನೀರಾವರಿ ಮಾಡ್ಕೊಳ್ತಿದ್ರು ಅಥವಾ ಹೇಗೆ ಅದು? ಇಲ್ಲ ಸರ್, ನಾನು ಕೊಳವೆ ಬಾವಿ ಇದು ನೀರಾವರಿ ಸರ್. ನನ್ನಲ್ಲಿ 10 ಬೋರ್ ಇದ್ರು ಕೂಡ 2 ಬೋರ್ಗಳು ನಾನು ಉಪಯೋಗ ಮಾಡ್ತೇನೆ ಸರ್. ಯಾಕಂದ್ರೆ ಮೊದಲೆಲ್ಲ 10-10 ಬೋರ್ಗಳು ರಾಸಾಯನಿಕ ಇದ್ದಾಗ 5-6 ಬೋರ್ಗಳು ಚಾಲೂ ಮಾಡ್ತಿದ್ ಸರ್. ಅದನ್ನ ಈ ಸಾವಯವ ಮೈಂದಾಗ ಅವನ್ನೆಲ್ಲ ಬಿಟ್ಟವೆ ಸರ್, 2 ಬೋರ್ಗಳು ಉಪಯೋಗ ಮಾಡ್ತೇನೆ ಸರ್. ಸಾವಯವ ಕೃಷಿ ಮಾಡೋದ್ರಿಂದ ನೀರಿನ ಬಳಕೆ ಸಹಿತ ಕಡಿಮೆ ಮಾಡಬಹುದು? ಕಡಿಮೆ ಮಾಡಬಹುದು ಸರ್. ರೈತರಿಗೆ ಇದು ನೀರಿನ ಬಳಕೆಯಿಂದ ಲಾಭ ಇದೆ. ಹೊದಿಕೆ ಬಹಳ ಮುಖ್ಯ ಸರ್, ಈ ಸಾವಯವದಾಗ ಭೂಮಿಗೆ ಹೊದಿಕೆ. ಈಗ ಉಳಿದಿರ್ತಕ್ಕಂತ ಕಸ ಕಡ್ಡಿ ಬೆಂಕಿ ಹಟ್ಟೋದ್ರ ಬದಲು ಅಲ್ಲೇ ಹಳ್ಳಿ ಬಿಡಬೇಕು, ಅದು ಬಹಳ ಮುಖ್ಯವಾದ ಸರ್. ಯಾವುದೇ ತ್ಯಾಜ್ಯವನ್ನು ಹೊರಗಡೆ ಹಾಕಬಾರ್ದು, ಹಾಕಂಗಿಲ್ಲ ಸರ್, ಸುಡ್ಲೂಬಾರ್ದು. ಸುಡ್ಲೂಬಾರ್ದು ಸರ್. ಮಲ್ಚಿಂಗ್ ಮಾಡ್ತೀರಿ ಭೂಮಿಯಲ್ಲಿ? ಹ್ಞೂ ಸರ್. ಭೂಮಿ ಉಳುಮೆ ಸರ್ ಇತ್ತಿತ್ತಲಾಗ ಬಹಳ ಕಡಿಮೆ ಮಾಡಿದ್ದೀವಿ ಸರ್, ಎತ್ತಿನದ್ದನ ಉಳುಮೆ ಜಾಸ್ತಿ ಸರ್. ಈಗ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ, ಅದಕ್ಕೆ ಯಾವ ರೀತಿಯ ಮಾರ್ಕೆಟ್ ಇದೆ, ನೀವು ನಿಮಗೋಸ್ಕರ ಬೆಳ್ಕೊಳ್ತಿದ್ರು ಅಥವಾ ಮಾರ್ಕೆಟ್ಗೂ ಕೊಡ್ತಾ ಇದ್ರೆ, ಅದು ಸ್ವಲ್ಪ ಒಂದಿಷ್ಟು ವಿವರಿಸಿ ಸರ್. ಇದರಲ್ಲಿ ಕೆಲವಾರು ನಮಗೋಸ್ಕರ ಬೆಳೀತಾ ಇದ್ದಾನೆ ಸರ್. ಅದಕ್ಕೆ ಸರಿಯಾದ ಮಾರುಕಟ್ಟೆ ನನಗೆ ಸಿಗವಲ್ಲ ಸರ್. ಈ ಸಿರಿಧಾನ್ಯಕ್ಕೆ ಮಾರುಕಟ್ಟೆಗಳು ಕಡಿಮೆ ಸರ್. ಮತ್ತೇನು ಒಂದು ಕಡೆಗೆ ಸಿರಿಧಾನ್ಯದ ತುಂಬ ಪ್ರಚಾರ ಇದೆ, ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅಂದ್ರೆ ಹೇಗೆ ಇದೆ ಸರ್? ಅದಕ್ಕೆ ಬೆಲೆ ಇಲ್ಲ ಸರ್. ಈಗ ನಾನು ಡೈರೆಕ್ಟ್ ಬೆಳೆದಿರ್ತಕ್ಕಂಥ ಕಾಳು ಮಾರಕ್ಕೆ ಹೋದ್ರೆ ಅದು ಎರಡೂವರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಹೆಂಗೆ ಕೇಳ್ತಾರೆ ಸರ್ ಯಾವುದೇ ಸಿರಿಧಾನ್ಯ ನಾವು ಮಾರಕ್ಕೆ ಹೋದ್ರು. ಆದ್ರೆ ಅದನ್ನು ಅಕ್ಕಿ ಮಾಡಿ ಕೊಟ್ಟಾಗ ಅದಕ್ಕೆ ಬೆಲೆ ಐತೆ ಸರ್. ಅಕ್ಕಿ ಮಾಡಕ್ಕ ಭಾಳ ಈಗಿರ್ತಕ್ಕಂಥ ಮಿಷನ್ಗಳಿಗೆ ಆಗಂಗಿಲ್ಲ ಸರ್. ಅದು ಮ್ಯಾಗಳ ಸಿಪ್ಪಿಗಳು ದಪ್ಪ ಇರ್ತದೆ ಸರ್, ಅರ್ಧ ನುಚ್ಚಕತಿ ಕಾಳಾಗಿ ಬರೋದು. ಚಿಕ್ಕಧಾನ್ಯಗಳು ಚಿಕ್ಕಧಾನ್ಯ ಇರೋದ್ರಿಂದ ಅದ್ರದ್ದೊಂದು ಪ್ರಾಬ್ಲಮ್ ಐತೆ ಸರ್. ಇದು ರೈತರು ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಸರ್, ಒಂದ್ ಸ್ವಲ್ಪ ಪ್ರಾಬ್ಲಮ್. ಅದಕ್ಕೆ ಒಂದ್ ಏನಾದ್ರು ಒಂದು ವ್ಯಾಲ್ಯೂ ಆಡೆಡ್ ಸೆಂಟರ್ ಗಳನ್ನ ಮಾಡ್ಕೊಂಡ್ರೆ ಉಪಯೋಗ ಆಗ್ತದೆ ಸರ್. ಆಕಾಯ್ತು ಸರ್, ಈ ಬಗ್ಗೆ ಒಂದು ತಾಲೂಕಿಗೆ ಒಂದಾದ್ರೂ ಮಾಡ್ಬೋದು ಸರ್. ಅವನ್ ಪರಿಷ್ಕರಿಸಿ ಸಂಸ್ಕರಿಸಿ ಮಾಡ್ಬೋದು, ಪಾಕೆಟ್ ಮಾಡೋದ್ರಿಂದ ಉಪಯೋಗ ಆಗ್ತದೆ ಸರ್. ಈ ತರದ ಪ್ರಯೋಗಗಳು ಏನಾದ್ರೂ ಎಲ್ಲಾದ್ರೂ ನಡೀತಾ ಇದಾವ ನಿಮ್ ಭಾಗದಲ್ಲಿ? ಇಲ್ಲ ಸರ್, ಮಾಡ್ಬೇಕು ಅಂತಂದೇಳಿ ಏನೋ ಕೃಷಿ ಇದ್ರ ಹೇಳ್ತಾ ಇದಾರೆ ಸರ್. ಅದನ್ನ ನೋಡ್ಬೇಕು ಸರ್ ನೆಕ್ಸ್ಟ್. ಈಗ ನಿಮಗೆ ನಿಮ್ಮ ಕೃಷಿಗೆ ಕೃಷಿ ಇಲಾಖೆ ತಜ್ಞರ ಸಹಕಾರ ಹೇಗಿದೆ? ಅವರ ಅಗತ್ಯತೆ ನಿಮಗೆ ಕಾಣ್ತಾ ಇದೇನಾ, ಅಥವಾ ನೀವೇ ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದೀರಾ ಹೇಗೆ? ಇಲ್ಲ ಸರ್, ಅವರಿದ್ದಾನು ನಮಗೆ ಐತೆ ಸರ್, ಕೆಲವು ಸಲಹೆಗಳು ಹೇಳ್ತಾರೆ ಸರ್. ರಾಯಚೂರು ಯೂನಿವರ್ಸಿಟಿ ಅವರು ನಮ್ಮ ಕೃಷಿ ಆಫೀಸ್ನಿಂದ ಸರ್ ಸಲಹೆಗಳು ಕೊಡ್ತಾರೆ ಸರ್ ಅವರು. ಸರ್, ಈಗ ನಮ್ಮಂತ ಯುವಕರು ಅಥವಾ ಯಾರಾದ್ರೂ ಹೊಸ ತಲೆಮಾರಿನವರೆಲ್ಲ ಕೃಷಿಗೆ ಬರ್ತಾ ಇದ್ರೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಬಂದರಿಗೆ ಸರ್ ಬಹಳ ಒಳ್ಳೆ, ಇದು ಸ್ವತಂತ್ರ ಸರ್, ಸ್ವಾವಲಂಬಿ ಜೀವನ. ಸ್ವಾವಲಂಬಿ ಜೀವನ, ಪರಾವಲಂಬಿ ಅಂತ ಅಲ್ಲವೇ ಅಲ್ಲ. ಇದನ್ನ ಮಾಡ್ಕೊಂಡು ಹೋಗ್ರಿ ಅಂತಂದ ಹೇಳೋದ್ ಸರ್ ನಾನು. ಸ್ವಾವಲಂಬಿ ಆಗಿ ಯಾಕೆ ಬದುಕು ಮಾಡ್ದಪ್ಪ? ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ನನಗೆ 60 ಸರ್. 60 ವರ್ಷ ವಯಸ್ಸು. ಈಗ ನಿಮ್ಮ ಮುಂದಿನ ತಲೆಮಾರಿಗೆ, ನಿಮ್ಮ ಮನೆಯ ಕುಟುಂಬದ ಸದಸ್ಯರಿಗೆ ಈ ಕೃಷಿಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಬೆಳೆಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಿ? ಉಳಿಸಿಕೊಂಡು ಹೋಗ್ತಾರೆ ಸರ್, ಬೇರೆ ಏನು ವ್ಯವಹಾರ ಗಿವಾರ ಏನಲ್ಲ. ಅಂದ್ರೆ ನಿಮ್ಮ ಮಕ್ಕಳು ಇದಕ್ಕೆಲ್ಲ ಸಿದ್ಧರಿದ್ದಾರೆ? ಸಿದ್ಧರಿದ್ದಾರೆ ಸರ್, ಈಗ ಮಾಡ್ತಾ ಇದಾರೆ ಸರ್. ಅವರು ಕೂಡ ಒಬ್ಬನು SLC ಓದ್ಯಾನು ಸರ್, ಒಬ್ಬನು ಡಿಗ್ರಿ ಮಾಡ್ಯಾನ, ಡಿಗ್ರಿ ಮಾಡಿದ್ರು ಕೂಡ ಇದನ್ನ ಮಾಡ್ತಾನೆ ಸರ್. ಬಹಳ ಅಪೇಕ್ಷೆ ಐತೆ ಸರ್. ಆಮೇಲೆ ಒಂದು ಸ್ವಲ್ಪ ಬೆಲ್ಲನು ಕೂಡ ನಾನೇ ಮಾಡ್ತೇನೆ. ನೀವೇ ಮಾಡ್ತೀರಿ? ನಾವೇ ಮಾಡ್ತೇನೆ. ಗಾಣ ಇದೆಯಾ ನಿಮ್ದು? ಹೌದು ಸರ್, ನಾನು ಒಂದು ಈಗ 2 ವರ್ಷದಿಂದ ಗೋಕಾಕ್ನಾಗ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಸಟ್ಟ ತಗೊಂಬಂದೇನೆ ಸರ್. ತಗೊಂಬಂದು ಹಾಕ್ಯಂದು ನಾನು ಬೆಲ್ಲ ನಾ ಮಾಡ್ತೇನೆ ಸರ್. ನೀವು ಬೆಳೆದ ಕಬ್ಬನ್ನ ಅಲ್ಲೇ? ಹೌದು, ನಾ ಬೆಳೆದ ಕಬ್ಬು ಅಷ್ಟ ಮಾಡ್ತೇನೆ ಸರ್. ಬೆಲ್ಲ ಮಾಡ್ತೇವೆ, ಮಾಡ್ತೇನೆ. ಸಾವಯವ ಬೆಲ್ಲ? ಸಾವಯವ. ಬೆಲ್ಲಕ್ಕೆ ಮಾರುಕಟ್ಟೆ ಇದೆಯಾ ಇಲ್ಲಿ ಚೆನ್ನಾಗಿ? ಮಾರುಕಟ್ಟೆ ಸರ್ ಮನೆ ಬಾಕಲಿ ಬಂದು ಹೋಯ್ತು ಸರ್. ಸರ್ ಅಷ್ಟು ಬೇಡಿಕೆ ಇದೆ? ಬೇಡಿಕೆ ಸರ್. ಅದರಿಂದ ಆರ್ಥಿಕ ಚೆನ್ನಾಗಿದೆ? ನಾನು ಹೆಚ್ಚಿನ ಲಾಭಕ್ಕೆ ಹೋಗಲ್ಲ ಸರ್. ಈಗ 80 ರೂಪಾಯಿ ಮಾರ್ಕೆಟ್ಗಳ ಮಾರಿದ್ರು ಕೂಡ ನಾನು 55-60 ರೂಪಾಯಿಗೆ ಮಾರೇನು ಸರ್. ಸಾಕು ಸರ್, ಅಷ್ಟೇ ಸಾಕು. ಈಗ ನಿಮಗೆ ಈ ಸಾವಯವ ಕೃಷಿಯಿಂದ ಒಂದು ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಈಗ ಹೆಚ್ಚು ಸುಧಾರಣೆ ಆಗಿದೆನಾ? ನಿಶ್ಚಿಂತನಾಗಿದೆ ಸರ್. ನಿಶ್ಚಿಂತರಾಗಿ, ಯಾವುದೇ ಹಣಕಾಸಿನ ತೊಂದರೆಗಳು ಬರಲ್ಲ? ಇಲ್ಲ ಸರ್. ದಪ್ಪನೆ ಸಾಲ ಮಾಡುವಂತ ಸ್ಥಿತಿ ಇಲ್ಲ? ಇಲ್ಲ ಸರ್. ಕಡ ಕಟ್ಟುಗಳು ನಡೀತಾವ ಸರ್. ಬೇಡ, ಒಂದ್ 15-20 ದಿನ ನಮ್ಮ ಮಾಲ್ ಮಾರ್ಬೇಕಂದಾಗ ಒಬ್ಬ ಯಾರ ನಮ್ಮ ಸ್ನೇಹಿತರು ಕೂಡ ಇಸ್ಕೋಬಹುದು ಸರ್, ಕೊಡೋದು. ಈ ರೀತಿ ನಡೆದ ಸರ್, ಸಾಲದ ಅವಶ್ಯಕತೆ ಇಲ್ಲ ಸರ್. ಎಷ್ಟ್ ಜನ ಇದ್ರಿ ಮಕ್ಕಳು? ಹೆಂಡತಿ ಸರ್, ಇಬ್ಬರು ಮಕ್ಕಳು. ಗಂಡ ಮಕ್ಳು ಇಬ್ಬರು, ಒಬ್ಬ ಹೆಣ್ಮಗಳದ್ ಸರ್, ಲಗ್ನ ಮಾಡಿ ಕೊಟ್ಟಂತ ಸರ್. ಒಂದ್ ರೀತಿಯಿಂದ ಸಾವಯವ ಕೃಷಿಯಿಂದ ಸುಸ್ಥಿರ ಬದುಕು, ನಿಶ್ಚಿಂತೆಯ ಬದುಕನ್ನ ನೀವು ಕಂಡುಕೊಂಡಿದ್ರಿ. ಹೌದು ಸರ್. ಈ ನಿಟ್ಟಿನಲ್ಲಿ ನೀವು ಈ ಭಾಗದಲ್ಲಿ ಎಲ್ರಿಗೂ ಆ ತರದ ಒಂದು ಅನುಭವನ ಹಂಚ್ಕೊಳ್ತಾ ಇದ್ರಿ. ಸಮಸ್ಯೆ ಅಂತ ಬಂದವ್ರಿಗೆ ಎಲ್ಲರಿಗೂ ಹಂಚಿಕೆ ಅನ್ನೋದಕ್ಕಿಂತ ಸರ್, ಹಂಚಿಕೆ ಅನ್ನೋದ್ ರೀತಿ ನಾನು ಬಹಳ ಕಲ್ತಾನೆ ಸರ್. ಕಲ್ತಿದ್ರಿ? ಏನ್ ನೆನಪಿಲ್ದ ಕೂಡ ನೆನಪುಗಳು ಮರುಕಳಿಸ್ಯಾರ ಸರ್ ಕೇಳೋದ್ರಿಂದ. ಒಳ್ಳೇದು ಸಂಗಪ್ಪ ಸದಾಶಿವಪ್ಪ ಅವರೇ, ನಿಮ್ಮ ಈ ಸಾವಯವ ಕೃಷಿಯ ಪಯಣದ ಅನುಭವವನ್ನ ನಮ್ಮ ರೈತರಿಗೆ ಹಂಚಿಕೊಂಡಿದ್ರಿ. ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿ ಕುರಿತಾಗಿ ಸಂಗಪ್ಪ ಸದಾಶಿವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ,